देश के सभी राज्यों और केंद्र शासित प्रदेशों के किसानों को मिल रहा है। इसे हासिल करके हमारा किसान सबल और आत्मनिर्भर हो रहा है। इस स्कीम ने हमारा भारत सरकार ने हमारा किसान के लिए बहुत बड़ा सम्मान दिया है, इसीलिए हम भारत सरकार को प्रधानमंत्री नरेंद्र मोदी जी को हम बहुत बहुत धन्यवाद देती हूँ। आत्मनिर्भर भारत की पहचान प्रगतिशील और समर्थ किसान। ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ABARK ಕರುನಾಡ ಜನತೆಯ ಆರೋಗ್ಯ ರಕ್ಷಕ ABARK ನಿಮ್ಮ ಬಳಿ ಆಧಾರ್ ಕಾರ್ಡ್ ಇದೆಯೇ? ಪಡಿತರ ಚೀಟಿ ಇದೆಯೇ? ಹಾಗಿದ್ದಲ್ಲಿ ನೀವು ABARK ಕಾರ್ಡ್ ಪಡೆಯಲು ಅರ್ಹರು. ಸರ್ಕಾರಿ ವೈದ್ಯಕೀಯ ಸಂಸ್ಥೆಗಳು, ಜಿಲ್ಲಾ ಹಾಗೂ ತಾಲೂಕು ಆಸ್ಪತ್ರೆಗಳು, ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ 10 ರೂಪಾಯಿ ಶುಲ್ಕ ಪಾವತಿಸಿ A4 ಹಾಳೆಯ ಕಾರ್ಡ್ ಪಡೆಯಬಹುದು. ಬೆಂಗಳೂರು 1 ಕರ್ನಾಟಕ 1 ಸೇವಾ ಸಿಂಧು ಕೇಂದ್ರಗಳಲ್ಲಿ 35 ರೂಪಾಯಿ ಪಾವತಿಸಿ ಪ್ಲಾಸ್ಟಿಕ್ ಕಾರ್ಡ್ ಪಡೆಯಬಹುದು. ABARK ಕಾರ್ಡ್ ಕಡ್ಡಾಯವಲ್ಲ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಯಾಕ್ರಿ ನಿನ್ನೆ ವಾಕಿಂಗ್ ಬರ್ಲಿಲ್ಲ? ಅಯ್ಯೋ, ಸ್ವಲ್ಪ ಶುಗರ್ ಜಾಸ್ತಿ ಆಗಿ ಸುಸ್ತಾಗ್ಬಿಟ್ಟಿತ್ತು. ನೀವು 2ನೇ ಡೋಸ್ ಕೋವಿಡ್ ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡಿಲ್ವಾ? ಫಸ್ಟ್ ಡೋಸ್ ತಗೊಂಡಿದ್ದೀನಿ, ಸಾಕು ಬಿಡಿ, ಏನಾಗೋದಿಲ್ಲ. ನೀವು ತಪ್ಪು ಮಾಡ್ತಾ ಇದ್ದೀರಾ, BP ಶುಗರ್ ಇರೋರಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ. ಬನ್ನಿ, ನಾನೇ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ, 2ನೇ ಡೋಸ್ ಕೋವಿಡ್ ವ್ಯಾಕ್ಸಿನೇಷನ್ ಹಾಕಿಸ್ಕೊಳ್ಳಿ. ಬಿಪಿ ಶುಗರ್ ನಂತಹ ಸಹ ಅಸ್ವಸ್ಥ ಕಾಯಿಲೆ ಇರುವವರು 2 ಸುತ್ತಿನ ಕೋವಿಡ್ ಲಸಿಕೆ ಪಡೆದಾಗ ಮಾತ್ರ ಕೋವಿಡ್ ಸೋಂಕಿನಿಂದ ಪಾರಾಗಬಹುದು. ಭಾರತವನ್ನು ಕೋವಿಡ್ ಮುಕ್ತ ಮಾಡಲು ಸಹಕರಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೊಪ್ಪ ತಾಲೂಕು ಕುದುರೆಗುಂಡಿಯ ಹೆಚ್.ಕೆ. ಕುಮಾರಹೊಳ್ಳ ಅವರೊಡನೆ ಸಂದರ್ಶನ ಕೇಳೋಣ. ನಮಸ್ಕಾರ ಕುಮಾರಹೊಳ್ಳ ಅವರೇ. ನಮಸ್ಕಾರ. ಎಲ್ಲಿವರೆಗಾಗಿದೆ ವಿದ್ಯಾಭ್ಯಾಸ? ಎಂಕಾಂ. ಎಂಕಾಂ ಎಲ್ಲ ಓದಿದ್ದು ಕೊಪ್ಪದಲ್ಲ? ಡಿಗ್ರಿ ಮಾಡಿದ್ದೆಲ್ಲ ಸುರತ್ಕಲ್ಲು, ಮಂಗಳೂರಲ್ಲಿ. ನೆಕ್ಸ್ಟ್ ಎಂಕಾಂ ಮಾಡಿ ಕೊಪ್ಪದಲ್ಲಿ. ಕೊಪ್ಪದಲ್ಲಿ ಮಾಡಿದ್ದು. ಹಾಗಾದ್ರೆ ನೀವು ಸಣ್ಣಕ್ಕಿರಬೇಕಾರಾಗಿಂದನೆ ನಿಮ್ಮ ತಂದೆಯವರು ಮಾಡಿದಂತಹ ಕೃಷಿಯನ್ನು ಗಮನಿಸ್ತಾ ಬಂದಿದ್ದೀರಿ. ಹಾಗಾದ್ರೆ ನಿಮ್ಗೆ ಒಂದು ಹಂತದಲ್ಲಿ ಈ ಕೃಷಿ ಬಹಳ ರಗಳೆ, ಕೃಷಿ ಕಾರ್ಮಿಕರ ಸಮಸ್ಯೆ, ಬಹಳ ತಾಪತ್ರಯ ಇದೆ, ಬಿಟ್ಟು ಹೋಗಿ ಎಲ್ಲಾರು ನೌಕರಿ ಮಾಡ್ಬಿಡೋಣ ಅಂತ ಅನ್ಸಿದ್ದಿತ್ತ? ಇಲ್ಲ, ಅದೇ ನೋಡ್ಕೊಂಡ್ ಬಂದಿದ್ವಲ್ಲ, ಹಂಗಾಗಿ ಹಂಗೇನ ಅನ್ಸಲಿಲ್ಲ. ಅಲ್ಲ, ಸರಿ, ಸಣ್ಣಾಗಿಂದ ನೋಡ್ಕೊಂಡ್ ಬಂದಿದ್ದಾರನು, ಈಗ ತುಂಬಾ ತಾಪತ್ರ ಅಲ್ಲನ್ರಿ? ಕೂಲಿ ಆಳ್ಗನ್ ಕರ್ಕೊಂಡ್ಬಂದು ತೋಟದ ಕೆಲಸ ಮಾಡಿಸೋದು, ಮತ್ತೆ ಕಾಲ ಕಾಲಕ್ಕೆ ಅಡಿಕೆಗೆ ಸ್ಪ್ರೇ ಮಾಡುವಂಥದ್ದು, ಗೊಬ್ಬರ ನಿರ್ವಹಣೆ, ಇವುಗಳೆಲ್ಲವ ಕಷ್ಟ ಅಂತ ಅನ್ಸ್ತಿರ್ಲಿಲ್ಲ? ಅವಾಗ ಕೆಲವು ಟೈಮ್ ಜನ ಇಲ್ಲದೆ ಇರುವಾಗ ಕಷ್ಟ ಅಂತ ಅನ್ನಿಸ್ತಾ ಇತ್ತು. ಆಮೇಲೆ ಸ್ವಲ್ಪ ನಾವೇ ಮಾಡಕ್ ಶುರು ಮಾಡಿದ್ವಿ, ಆಮೇಲೆ ತೊಂದರೆ ಎಲ್ಲ ನಡೀತಾ ಹೋಗುತ್ತೆ. ಓಹೋ, ಕೃಷಿ ಕಾರ್ಮಿಕರ ಜೊತೆಗೆ ನೀವು ಕೈ ಜೋಡಿಸಕ್ ಶುರು ಮಾಡಿದ್ರಿ, ಹಾಗಾಗಿ ನಿಮ್ಗೆ ಹೆಚ್ಚಿಗೆ ಸಮಸ್ಯೆ ಆಗ್ಲಿಲ್ಲ ಅಲ್ವಾ? ಅಂದ್ರೆ ಓದಿರ್ಬೇಕು, ವಿದ್ಯೆ ಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಎಂಕಾಂ ವರ್ಗು ಮುಂದುವರಿಸಿದ್ರಿ. ಹೌದು. ಸರಿ, ಎಷ್ಟಿದೆ ಜಮೀನು? ಜಮೀನು ಅಡಕೆ ತೋಟ 4.5 ಎಕರೆ ಇದೆ, ಇನ್ನು ಸಪರೇಟ್ ಕಾಫಿ ತೆಂಗು ಅಂತ ಒಂದು 4 ಇದೆ. ಇದಿಷ್ಟು ನಿಮ್ಮ ತಂದೆಯವರೇ ನೆಟ್ಟಿ ರೂಢಿ ಮಾಡಿದ್ದ? ಹೌದು. ಈಗ ಅದನ್ನ ತಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ರಿ? ಸರಿ, ಈಗ ಹೇಳಿ, ಈಗ ನಿಮ್ಮ ತಂದೆಯವರು ಪೂರ್ತಿ ನಿಮಗೆ ಬೇಸಾಯ ಕ್ರಮಗಳು ಅದೆಲ್ಲ ವ್ಯವಸ್ಥೆ ವಹಿಸಿಕೊಟ್ಬಿಟ್ಟಿದಾರ, ಅವ್ರು ನಿಮ್ ಜೊತೆ ಸೇರ್ಕೋತಾರಾ? ಸೇರ್ಕೊಂತಾರೆ. ಈಗ ಅವ್ರ ಬೇಸಾಯ ಕ್ರಮಕ್ಕೂ ನಿಮ್ ಬೇಸಾಯ ಕ್ರಮಕ್ಕೂ ಏನಾರು ವ್ಯತ್ಯಾಸಗಳು ಕಂಡಿದ್ಯಾ? ಈಗ ಅವರೆಲ್ಲ ಹಳೆ ಕಾಲದಿಂದ ಏನೋ ಒಂಥರದಲ್ಲಿ ಬೇಸಾಯ ಮಾಡ್ಕೊಂಡ್ ಬಂದಿರೋರು, ಈಗ ನೀವು ಸ್ವಲ್ಪ ಹೊಸ ಪೀಳಿಗೆಯವರು, ನಿಮ್ಗೆ ಸೋಷಿಯಲ್ ಮೀಡಿಯಾ, ಸಾಮಾಜಿಕ ಜಾಲತಾಣಗಳಲ್ಲಿ ಹೆಚ್ಚು ಪರಿಚಯ ಇರುತ್ತೆ, ಅಲ್ಲಿ ಕೃಷಿ ಬಗ್ಗೆ ಹೆಚ್ಚು ಜ್ಞಾನ ಇರುತ್ತೆ, ಆ ತರದ ಏನಾರ ವ್ಯತ್ಯಾಸಗಳು? ಮೊದ್ಲಿಂದಾನು ಹೊಸದ್ ಯಾವ್ದಿದೆ ಅದಕ್ಕೆ ಅದನ್ನ ತೊಡಸ್ಕೊಂಡೇ ಬರ್ತಾ ಇದ್ದು. ನಾವು ಬಂದ್ಮೇಲೆ ಅಂದ್ರೆ ಈಗ ಹೊಸ ಹೊಸ ಮಿಷಿನರಿಗಳನ್ನ ಹುಡುಕ್ತಾ ಇದೀವಿ ಅಷ್ಟೆ. ಏನೇನ್ ಮಿಷಿನರಿಗಳನ್ನ ತಂದ್ಕೊಂಡಿದ್ರಿ? ಸ್ಪ್ರೇ ಮಿಷನ್, ಆಮೇಲೆ ಸ್ಪ್ರೇಗೆ ಒಂದು ದೋಟಿ, ಆಮೇಲೆ ಚೈನ್ಸಾ, ಅಡಕೆ ಸುಲಿಯೋ ಮಿಷನ್, ಅಡಿಕೆ ಉದುರು ಮಾಡುವಂತ ಮಿಷನ್, ಪ್ರತಿಯೊಂದು ಎಲ್ಲ ಮಿಷನ್ ಅಲ್ಲೇ ಆಗ್ತಾ ಇರೋದು. ಖಂಡಿತವಾಗಿ ಇತ್ತೀಚಿನ ಹೆಚ್ಚು ಸಮಸ್ಯೆಗಳ ನಡುವೆ ಈ ತರದ ಯಂತ್ರಗಳ ಬಳಕೆ ತುಂಬಾ ಅನಿವಾರ್ಯ. ಸ್ಪ್ರೇ ಮಾಡೋದಕ್ಕೆ ದೋಟಿ ಇಟ್ಕೊಂಡಿದ್ದೀನಿ ಅಂತ ಹೇಳಿದ್ರಪ್ಪ, ಏನದ್ರ ವಿಶೇಷತೆ? ದೋಟಿ ಅಂದ್ರೆ ಈಗ ಹೊಸ ತರ ಬರ್ತಿರೋ ದೋಟಿ, ಮೇಲ್ ತನಕನು ಹೋಗಿ ಅದಾಗೆ ಹಿಡ್ಕೊಂಡ್ರೆ ಸಾಕು, ಮೇಲ್ಗಡೆ ಯಾವ ಮರ ಹಾಕ್ಬೇಕು ನಾವು ಹಿಡಿದು ಅದು ಸ್ಪ್ರೇ ಆಗುತ್ತೆ. ನಮ್ಮ ಹತ್ರ ಇರುವಂತದ್ದು ಈಗ ಒಂದು 30-40 ಅಡಿ ಮೇಲ್ ತನಕ ಹೋಗ್ತಾ ಇದೆ, ಅದಕ್ಕೆ ಅರ್ಧ ಹತ್ತಿ ಕೊಟ್ಟೆ ಮಣೆ ಹಾಕಿ ಹಿಡ್ಕೊಂಡು ಹೊಡಿಬೇಕು. ಅದು ಸ್ವಲ್ಪ ತೂಕ ಇದೆ, ಸ್ವಲ್ಪ ಕಷ್ಟ ಆಗುತ್ತೆ. ಇನ್ನು ಹೊಸ ತರದ್ದು ನೋಡೋಣ, ಎಲ್ಲಾರು ಹೋಗಿ ನೋಡ್ಕೊಂಡ್ ಬಂದು ಹೊಸದು ಪರ್ಚೇಸ್ ಮಾಡೋಣ ಅಂತಿದೀವಿ. ನೋಡ್ಬೇಕು ಅಂದ್ರೆ ಅಡಿಕೆ ಮರಕ್ಕೆ ಬೋರ್ಡೋ ಮಿಶ್ರಣವನ್ನ ಸ್ಪ್ರೇ ಮಾಡ್ಲಿಕ್ಕೆ ದೋಟಿ ಮೂಲಕನೇ ಮಾಡ್ಲಿಕ್ಕೆ ನೀವು ಕಂಡ್ಕೊಂಡಿರೋ ವಿಧಾನ? ಬೋರ್ಡೋ ಮಿಶ್ರಣ ಸ್ಪ್ರೇ ಮತ್ತೆ ಕೊನೆ ಕೀಳ್ಲಿಕ್ಕೆ. ಕೊನೆ ಕೀಳ್ಲಿಕ್ಕೂ ಈ ದೋಟಿನೇ ಬರುತ್ತಾ? ದೋಟಿನೇ ಆಗುತ್ತೆ. ಹಾಗಾದ್ರೆ ಈಗ ಈ ಕೊನೆಗಾರರ ಸಮಸ್ಯೆ ಏನಿಲ್ಲ, ಬೇಕೇ ಬೇಕು ಅಂತ? ದೋಟಿ ಅಂತ ಇದ್ರೆ ಅದೇನು ಕಷ್ಟ ಆಗಲ್ಲ. ಸರಿ, ಬೇಸಾಯ ಕ್ರಮಗಳೆಲ್ಲ ಹೇಳಿ, ಹೇಗ್ ಮಾಡ್ತೀರಿ ಅಡಿಕೆ ಬೇಸಾಯ, ಗೊಬ್ಬರ, ನೀರಿನ ನಿರ್ವಹಣೆ ಎಲ್ಲ? ನೀರಿನ ನಿರ್ವಹಣೆ ಅಡಿಕೆ ತೋಟಕ್ಕೆ ನಮಗೇನು ಜಾಸ್ತಿ ಬೇಕಾಗಲ್ಲ. ಈ ಸಲ ಒಂದು 3 ನೀರಾಗಿದೆ ಅಷ್ಟೇ. ಹೋದ ಸಲ ನೀರೇ ಕೊಡಲಿಲ್ಲ ಅಡಿಕೆ ತೋಟಕ್ಕೆ. ನಮಗೆ ನೀರು ಜಾಸ್ತಿ ಬೇಕಾಗೋದು ಕಾಫಿ ತೆಂಗಿಗೆ. ಯಾಕೆ ಅಡಿಕೆಗೆ ನೀರ್ ಯಾಕೆ ಬೇಡ ಅಷ್ಟು? ನಿಮ್ದು ಏನು ತಂಪು ಇರುತ್ತೆ? ಈಗ ತಂಪು ಉಳಿಸ್ಕೊಳ್ಳೋದಕ್ಕೆ ಏನು ಕ್ರಮ ತಗೊಂಡಿದ್ರಿ? ಈಗ ಸಾಮಾನ್ಯವಾಗಿ ಬೇಸಿಗೆ ಕಾಲದಲ್ಲಿ ನೀರ್ ಆವಿಯಾಗಿ ಹೋಗ್ಬಿಡುತ್ತೆ, ನೆಲ ಒಣಗುತ್ತೆ, ತೋಟ ಒಣಗುತ್ತೆ ಅಂತಾರೆ. ಈಗ ತಂಪು ಉಳಿಸ್ಕೊಳ್ಳೋದಕ್ಕೆ, ತಂಪು ಉಳಿಸ್ಕೊಳ್ಳಕ್ಕೆ ಅಂದ್ರೆ ನಮ್ಮ ಮಿಶ್ರ ಕ್ರಾಪ್ ಇದ್ರಿಂದ ಅಡಿಕೆ ಒಳಗೆ ಏಲಕ್ಕಿ ಇದೆ, ಕೊಕ್ಕೋ ಇದೆ, ಕಾಳ್ಮೆಣಸ್ ಇದೆ, ಬಾಳೆ ಇದೆ, ಹಂಗಾಗಿ ಅಷ್ಟು ತಂಪಿರುತ್ತೆ. ತಂಪಿರುತ್ತೆ ಅಂದ್ರೆ ಉದಿರದ ಎಲೆಗಳು ಒಂದ್ ರೀತಿ ಮಲ್ಚಿಂಗ್ ಆಗಿ ಗೊಬ್ಬರ ಆಗಿರುತ್ತೆ. ಹಾಗಾಗಿ ಅದೇ ತಂಪೆ ಸಾಕಾಗುತ್ತೆ. ಸರಿ, ಇನ್ನು ರಾಸಾಯನಿಕ ಗೊಬ್ಬರಗಳನ್ನ ಏನಾರ ಕೊಡ್ತೀರಾ ಅಡಿಕೆಗೆ? ಏನಿಲ್ಲ, ಬರೀ ಕೊಟ್ಟಿಗೆ ಗೊಬ್ಬರ ಅಷ್ಟೇ. ಕೊಟ್ಟಿಗೆ ಗೊಬ್ಬರ ಈಗ ಅನ್ನಪೂರ್ಣ ಅಂತ ಒಂದು ಬರುತ್ತೆ, ಅದನ್ನ ಕೊಡ್ತೀವಿ. ಏನದು ವಿಶೇಷತೆ? ಅದು ಕಾಯಿಪಿಕ್ಕು, ಆಮೇಲೆ ಹಿಂಡಿಗಳು ಒಂದಷ್ಟು, ಹೊಂಗೆ ಹಿಂಡಿ, ಬೇವಿನ ಹಿಂಡಿ, ಎಲ್ಲದರ ಮಿಶ್ರಣ ಅಂದ್ರೆ ಸಾವಯವ ಪದಾರ್ಥಗಳ ಮಿಶ್ರಣ ಅಲ್ವಾ? ಅದನ್ನ ಎಷ್ಟು ಪ್ರಮಾಣದಲ್ಲಿ ಕೊಡ್ತೀರಿ? 2 ಕೆಜಿ ಒಂದ್ ಮರಕ್ಕೆ. ಒಂದ್ ಮರಕ್ಕೆ 2 ಕೆಜಿ ಅಷ್ಟು ಕೊಡ್ತೀರಿ. ಈಗ ಅಡಿಕೆ ಮರ ಅಲ್ಲದೆ ಉಳಿದ ಗಿಡಗಳಿಗೂ ಕೊಡ್ತೀರಾ? ಉಳಿದ ಗಿಡಗಳಿಗೆ ಏನು ಕೊಡಲ್ಲ, ಏನು ಕೊಡಲ್ಲ. ಮೆಣಸಿನ ಜೊತೆಗೆ ಅಡಿಕೆ ಗಿಡ ಕೊಡ್ತೀವಿ ಅಷ್ಟು. ಮೆಣಸಿನ ಅಡಿಕೆ ಗಿಡದ ಬುಡದಲ್ಲೇ ಇರೋದ್ರಿಂದ ವಿಶೇಷತೆಯಾಗಿ ಅದಕ್ಕೆ ಏನು ಕೊಡಲ್ಲ. ಇನ್ನು ಈ ತರ ಕೋಕೋ ಬೆಳೆ ನಿರ್ವಹಣೆ, ಅದಕ್ಕೆ ಪ್ರೋನಿಂಗ್ ಒಂದು ದೊಡ್ಡ ಕೆಲಸ. ಹೌದು, ಅಂತ ಏನು ಕೆಲಸ? ಇಳುವರಿ ಚೆನ್ನಾಗಿ ಕೊಡ್ತಾ ಇದೆಯಾ? ಸಾಧಾರಣ ಇದೆ ಅಷ್ಟೇ, ಇಳುವರಿ ಬರುತ್ತೆ. ಮಂಗನ್ಲು ಕಾಟ ಅಡಿಕೆ ತೋಟದಲ್ಲಿ ಕೋಕೋ ಹಾಕೊಳ್ಳೋದ್ರಿಂದ ಅಡಿಕೆ ಮೇಲೆ ಸ್ವಲ್ಪ ಎಫೆಕ್ಟ್ ಆಗುತ್ತೆ, ಇಳುವರಿ ಮೇಲೆ ಅಂತಾರೆ. ಅದ ಬೇರುಗಳು ಜಾಲ ಅದು ಹರಡ್ಕೊಳ್ಳೋದು, ಆಮೇಲೆ ಅಡಿಕೆ ತೋಟದ ಅಡಿಕೆ ಬೇರುಗಳ ಉಸಿರಾಟಕ್ಕೆ ತೊಂದರೆ ಆಗೋದು, ಈ ತರದೆಲ್ಲ ಕೆಲವು ರೈತರು ಹೇಳ್ತಾರೆ ಸಮಸ್ಯೆಗಳು. ಕೊಕ್ಕೋದಲ್ಲಿ ನನ್ಗನ್ಸಿದ ಪ್ರಕಾರ ಅದ್ರ ಬೇರು ಒಳಗೆ ಹೋಗ್ತಿರುತ್ತೆ, ಅದ್ರ ಬೇರು ಹರಡೋದ್ ಕಮ್ಮಿ. ಅದು ಸೀದಾ ತಾಯಿ ಬೇರೆ ಅನ್ನೋದಿದೆ, ಅದು ಸೀದಾ ಕೆಳಗೆ ಹೋಗುತ್ತೆ. ಹಂಗಾಗಿ ಅದ್ರದ್ದ ಗೊಬ್ಬರ ಬಾರಿ ಏನ್ ಹೇಳ್ಕೊಳಲ್ಲ ಅಂತ ತಿಳ್ಕೊಂಡಿದ್ದೀನಿ ನಾನು. ಮತ್ತೆ ಅದ್ರದ್ದು ಎಲೆ ಮತ್ತೆ ನಾವು ಪ್ರೋನಿಂಗ್ ಮಾಡಿ ಅದ್ರದ್ದಲ್ಲೇ ಬಿಡ್ತೀವಿ, ಅದನ್ನೇನು ತೆಗಿಯಲ್ಲ. ಹಂಗಾಗಿ ಅದಕ್ಕೆ ಅದ್ರದ್ದು ಒಂದಷ್ಟು ಅಡಿಕೆಗೆ ಗೊಬ್ಬರ ಆಗುತ್ತೆ ಅಂತ. ಇನ್ನು ಅಡಿಕೆ ತೋಟ ಅಗತ್ಯ ಮಾಡುವಂತ ಅಭ್ಯಾಸ ಏನಾರು ಇದೆಯಾ? ಯಾಕೆಂದ್ರೆ ಮಣ್ಣು ಹೂದಲಾಗಬೇಕು, ಮತ್ತೆ ಗಾಳಿ ಆಡಬೇಕು, ಬೇರುಗಳಿಗೆ ಗಾಳಿ ಸಿಗಬೇಕು ಅಂತನ್ನೋ ಕಾರಣಕ್ಕೆ ಬಹಳಷ್ಟು ಜನ ರೈತರು ಅಗತ್ಯ ಮಾಡ್ತಾರೆ. ಇಲ್ಲ, ನಾವು ಅಗತ್ಯ ಏನು ಮಾಡಲ್ಲ. ಅದೇ ಇದು ಗೊಬ್ಬರ ಕೊಟ್ಟು ಮಣ್ಣು ಹಾಕ್ತೀವಿ ಅಷ್ಟೇ. ಗೊಬ್ಬರ ಕೊಡೋದು ಅಂತ ಹೇಳಿದ್ರೆ ಮರದ ಬುಡ ಬಿಡಿಸ್ತೀರಾ? ಹಾಗೆ ಮರದ ಬುಡಕ್ಕೆ ಹಾಕ್ಬಿಡ್ತೀರಾ? ಬುಡಕ್ಕೆ ಹಾಕ್ಬಿಡ್ತೀವಿ. ಕಸಗೆಸೆ ಏನಿದ್ರೆ ತಕ್ಕೊಂಡು ಅದ್ರ ಬುಡಕ್ಕೆ ಒಂದ್ ಗೊಬ್ಬರ, ಒಂದ್ ಬುಟ್ಟಿ ಅಥವಾ 1/2 ಬುಟ್ಟಿ ಸಗಣಿ ಗೊಬ್ಬರ ಹಾಕಿ ಅನ್ನಪೂರ್ಣ ಹಾಕಿ ಮಣ್ಣು ಹಾಕ್ಬಿಡ್ತೀವಿ. ಹಾಗಾಗಿ ಎಷ್ಟು ಕೃಷಿ ಕಾರ್ಮಿಕರನ್ನ ಕಡಿಮೆ ಮಾಡಿ ಕೃಷಿ ಮಾಡಬಹುದು ಅಷ್ಟು ನಿರ್ವಹಣೆ ಮಾಡ್ತಿದ್ದೀರಿ ಈಗ ಅಲ್ವಾ? ಈಗ ತಾವು ಒಂದ್ ಕಾಲದಲ್ಲಿ ವೆನಿಲಾವನ್ನ ಈ ಭಾಗಕ್ಕೆ ಪರಿಚಯ ಮಾಡಿಸಿದವರು ನಿಮ್ ತಂದೆಯವರು ಅನ್ನುವಂತ ಒಂದ್ ಮಾತನ್ನ ಕೇಳಿದೀವಿ ಅಲ್ವಾ? ಈಗ ಏನಾಗ್ಬಿಡ್ತು ವೆನಿಲಾ ಆತರ ಆಯ್ತಲ್ಲ, ಏನ್ ಸಮಸ್ಯೆ ಆಯ್ತು? ವೆನಿಲಾ ಈಗಲೂ ಬರ್ತಾ ಇದೆ ನಮ್ ತೋಟದಲ್ಲಿ, ಈಗಲೂ ಒಂದ್ 4 ಬಳ್ಳಿ ಇದೆ, ಆದ್ರೆ ಎಷ್ಟು ಮಟ್ಟಿಗೆ ನಿಲ್ಲತ್ತೇನೋ ಗೊತ್ತಿಲ್ಲ. ಯಾಕೆ, ಏನಾಯ್ತು ಸಮಸ್ಯೆ? ಅದು ಹೋಗಿದ್ದು ಹೋಗೇ ಬಿಟ್ಟಿದೆ. ರೋಗನ? ರೋಗ ಅದ್ರದ್ದು ಮೇಲೆ ಹೋಗಿದೆ, ಹೋಗಿದ್ ಕೆಳಗಿಳಿಸಿದ ತಕ್ಷಣ ಪುನಃ ಅದು ಹೋಗತ್ತ, ಆ ಬಳ್ಳಿ ಬರಲ್ಲ. ಇನ್ ನೋಡ್ಬೇಕು, ಒಂದ್ 2 ಬಳ್ಳಿ ಇಳಿಸಿದೀವಿ ಈಗ. ಇಳಿಸಿದ್ದು ಎಷ್ಟು ಉಳಿಯುತ್ತೆ ಏನೋ ಗೊತ್ತಿಲ್ಲ. ಹೂವೇನಾರು ಬಿಟ್ಟಿತ್ತ? ಹೂ ಬಿಟ್ಟಿತ್ತು. ಅದನ್ನ ಪಾಲಿನೇಷನ್ ಮಾಡಿದ್ರ? ಕಾಯಿ ಚೆನ್ನಾಗಿ ಬಂದಿತ್ತ? ಕಾಯಿ ಸಾಧಾರಣ ಬಂದಿತ್ತು ಹೋದ ಸಲ, ಈ ಸಲ ಯಾಕೋ ಕಾಯಿ ಬಂದಿದ್ ನಿಲ್ತಾ ಇಲ್ಲ ನೋಡೋಕೆ. ಹಾಗಾಗಿ ಸ್ವಲ್ಪ ಸಮಸ್ಯೆ ಇದೆ ಎನ್ನುವ ವೆನಿಲಾದಲ್ಲಲ್ವಾ? ಮತ್ತೆ ಇನ್ನಿತರ ಅಂತರ ಬೆಳೆಗಳ ಬಗ್ಗೆ ಎಲ್ಲ ಹೇಳಿ, ಬೇರೆ ಏನು ಜಾಯಿಕಾಯಿ ಮತ್ತೆ ಏಲಕ್ಕಿ ಇವುಗಳ ಬೇಸಾಯ ಕ್ರಮಗಳು? ಏಲಕ್ಕಿಗೆ ಏನ್ ಸಪರೇಟ್ ಆಗಿ ಏನು ಮಾಡಲ್ಲ. ಹೋದ ಸಲ ಈ ಏಲಕ್ಕಿ ಲಾಸ್ಟ್ ಆಗ್ತಾ ಬಂತು ನಮ್ ತೋಟದಲ್ಲಿ. ಈಗ ಇನ್ನು ಹೊಸ ಕ್ರಾಪ್ ಹಾಕ್ಬೇಕಷ್ಟು ಬಿಟ್ರೆ ಈ ಸಲ ಜಾಸ್ತಿ ಏನ್ ಕ್ರಾಪ್ ಇಲ್ಲ. ಎಷ್ಟಿದೆ ಏಲಕ್ಕಿ ಗಿಡಗಳು? ಏಲಕ್ಕಿ ಗಿಡ ಒಂದು 2000 ಹತ್ರ ಇರ್ಬೋದು. 2000 ಈಗ ಅಷ್ಟಿಲ್ಲ, ಈಗ ಕ್ರಾಪ್ ಆಯ್ತು ಅದ್ರದ್ದು ಟೈಮ್. ಹಾಗಾಗಿ ಕೀಳ್ಬೇಕು, ಹೊಸ್ತಾಕ್ಬೇಕು. ಈಗ ಬಹಳಷ್ಟು ಕಡೆ ಏಲಕ್ಕಿಗೂ ಬಹಳ ಕೊಳೆ ರೋಗ ಅದು ಇದು ಏನೇನೋ ಸಮಸ್ಯೆಗಳು ಹೇಳ್ತಾರೆ. ಅದಕ್ಕೆ ಅಂದ್ರೆ ನಾವು ಅಡಿಕೆ ಸ್ಪ್ರೇ ಮಾಡ್ಬೇಕಾದ್ರೆ ಅಂದ್ರೆ ಜಾಸ್ತಿ ರೋಗ ಇದ್ದಲ್ಲಿ ಎಲ್ಲಿದೆ ನೋಡಿ ಅಡಿಕೆ ಸ್ಪ್ರೇ ಮಾಡ್ಬೇಕಾದ್ರೆ ಅದಕ್ಕೂ ಬೋರ್ಡ ಮಿಶ್ರಣ ಸಾಕಾಗತ್ತೆ. ಹಾಗಾಗಿ ಈ ಸರಿ ನೀವು ಏಲಕ್ಕಿ ಸಂಪೂರ್ಣ ತೆಗಿತೀರಿ? ತೆಗೆದ್ಬಿಟ್ಟು ಹೊಸದಾಗಿ ಏಲಕ್ಕಿ ನೆಡ್ತೀರಿ ಅಲ್ವಾ? ಇನ್ನಿತರ ಬೆಳೆಗಳನ್ನ ಏನೇನು ಇಟ್ಟಿದ್ರಿ ಅಂತರ ಬೆಳೆಗಳು? ಬಾಳೆ, ಕೊಕ್ಕೋ ಮುಖ್ಯ ಮಧ್ಯ. ಬಾಳೆ ಯಾವ ತಳಿ ಇದೆ? ಏಲಕ್ಕಿ ಪಟ್ಪಾಳೆ. ಏಲಕ್ಕಿ ಪಟ್ಪಾಳೆನೇ ಇದೆ. ಈಗ ಇಷ್ಟೊಂದೆಲ್ಲ ನೀವು ಅಡಿಕೆನಲ್ಲಿ ಹಾಕೊಳ್ಳೋದ್ರಿಂದ ಅದಕ್ಕೆ ಅಡಿಕೆ ಮರಕ್ಕೆ ಬೇಕಾಗಿರುವಂತಹ ಬೆಳಕಿನ ಸಮಸ್ಯೆ ಮತ್ತೆ ಗೊಬ್ಬರ ನೀರು ಅವುಗಳೆಲ್ಲ ಸಮರ್ಪಕವಾಗಿ ಪೂರೈಕೆ ಆಗುತ್ತಾ? ಆಗುತ್ತೆ ನಾ ತಿಳ್ಕೊಂಡಿದೀವಿ. ಹಾಗಾಗಿ ಅಡಿಕೆ ತಿಳ್ಕೊಂಡಿದೀನಿ ಅಂತಂದ್ರೆ ಅಡಿಕೆನಲ್ಲಿ ಇಳುವರಿನಲ್ಲಿ ಏನು ವ್ಯತ್ಯಾಸ ಆಗಿಲ್ಲ? ವ್ಯತ್ಯಾಸ ಜಾಸ್ತಿ ಆಗ್ತಾ ಇದೆ ಏನಾರು ವರ್ಷದಿಂದ ವರ್ಷಕ್ಕೆ? ಅಷ್ಟೇ ಇದೆ. ಇನ್ನು ಕಾಫಿ? ಕಾಫಿ ಒಂದು 4 ಎಕರೆ. 4 ಎಕರೆ ಯಾವ ತಳಿ ಹಾಕಿದ್ರಿ? ತಳಿ ರೋಬಸ್ಟಾ. ರೋಬಸ್ಟಾ ಹಾಕಿದ್ರಿ, ಹಾಗಾಗಿ ಸ್ವಲ್ಪ ಅದಕ್ಕೆ ರೋಗದ ನಿಯಂತ್ರಿಸುವ ಶಕ್ತಿ ಇದೆ ಅಂತ ಹೇಳ್ತಾರೆ ರೋಬಸ್ಟಾಕ್ ಅಲ್ವಾ? ಸೀಂಟೋರ್ ರೋಬಸ್ಟಾ ಎರಡೂ ಇದೆ, ಸ್ವಲ್ಪ ಸೀಂಟೋರ್ ಇದೆ, ಸ್ವಲ್ಪ ರೋಬಸ್ಟಾ. ಇದಕ್ಕೆ ನೀರಿನ ಸಮಸ್ಯೆ ಇದೆಯಾ? ನೀರಿನ ಸಮಸ್ಯೆ ಇದೆ. ಅದೇ ಹೂ ಬಿಡೋ ಕಾಲಕ್ಕೆ ಸ್ವಲ್ಪ ನೀವು ನೀರು ಕೊಡ್ಲೇಬೇಕಾಗತ್ತೆ ಅಲ್ವಾ? ಏನ್ ವ್ಯವಸ್ಥೆ ಮಾಡ್ಕೊಂಡಿದ್ರಿ? ವ್ಯವಸ್ಥೆ ಬೋರ್ವೆಲ್ ಇದೆ, ಆಮೇಲೆ ಹಳ್ಳದ್ ಇದೆ. ಹಳ್ಳದ್ದು ಗ್ಯಾರಂಟಿ ಇರಲ್ಲ. ಬೋರ್ವೆಲ್ ಮೂರ್ ಬೋರ್ವೆಲ್ ಇತ್ತು, ಎರಡು ಬೋರ್ವೆಲ್ ಅಲ್ಲಿ ನೀರ್ ಹಿಂಗೋಯ್ತು, ಆಮೇಲೆ ಹೊಸದಾಗಿ ತೋರಿಸಿ ಅದರಲ್ಲೊಂದು ಸ್ವಲ್ಪ ನೀರಿದೆ ಈಗ, ಅದ್ರ ಹೊಡಿತೇವೆ. ಸ್ಪ್ರಿಂಕ್ಲರ್ ಹಾಕ್ಸ್ಕೊಂಡಿದ್ರಾ? ಸ್ಪ್ರಿಂಕ್ಲರ್. ಈ ಕಾಫಿ ಮಧ್ಯೆ ಇನ್ನೇನಾರು ಬೇರೆ ಗಿಡಗಳಿವ್ಯಾ? ಕಾಫಿ ಮಧ್ಯೆ ತೆಂಗಿದೆ ಫುಲ್. ಎಷ್ಟಿದೆ ಅದು? ತೆಂಗೊಂದು 100-150 ಮರ ಹಾಕ. ಈಗ ತೆಂಗಿನಕಾಯಿನ ಹಾಗೇನೆ ಅದನ್ನ ಸೇಲ್ ಮಾಡ್ಬಿಡ್ತೀರಾ ಅಥವಾ ಕೊಬ್ಬರಿ ಗಿಬ್ರಿ ಮಾಡ್ತೀರಾ? ಎರಡೂ ಇದೆ. ತೆಂಗಿನಕಾಯಿ ರೇಟ್ ಇಲ್ಲ ಅಂದಾಗ ಕೊಬ್ಬರಿ ಮಾಡ್ತೀವಿ. ತೆಂಗಿನಕಾಯಿ 11 ಎಲ್ಲ ರೇಟ್ ಇದೆ, ಅವ್ರು ತಗೊಂಡು ಹೋಗ್ತಾರೆ. ಕೊಬ್ಬರಿ ಎಣ್ಣೆನ ಮಾಡಿಸ್ತೀರಾ? ಕೊಬ್ಬರಿ ಎಣ್ಣೆ ಮಾಡಿಸ್ತೀವಿ, ಎಣ್ಣೆ ಮಾಡಿಸ್ತೀವಿ ಇಲ್ಲ ಕೊಬ್ಬರಿನೂ ಕೊಡ್ತೀವಿ. ಇದುವರೆಗೂ ಕೊಪ್ಪ ತಾಲೂಕು ಕುದುರೆಗುಂಡಿಯ ಹೆಚ್ ಕೆ ಕುಮಾರಹೊಳ್ಳ ಅವರೊಡನೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಹೆಚ್ ಎನ್ ಸುಬ್ರಹ್ಮಣ್ಯ. ಇನ್ನು ನಾಳಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೃಷಿ ಬ್ಯಾಂಕಿಂಗ್ ಈ ಕುರಿತು ದಾವಣಗೆರೆಯ ಹಿರಿಯ ಪತ್ರಕರ್ತರಾದ ಹೆಚ್ ಬಿ ಮಂಜುನಾಥ್ ಅವರಿಂದ ಮಾಹಿತಿ ತಿಳಿಯುವಿರಿ. ರೈತ ಬಾಂಧವರೇ, ಇಲ್ಲಿಗೆ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ನಾಳಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇದುವರೆಗೂ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಅರ್ಪಿಸಿದ ಕಿಸಾನ್ ವಾಣಿ ಕಾರ್ಯಕ್ರಮ ಮೂಡಿಬಂತು. ಆಕಾಶವಾಣಿ ಭದ್ರಾವತಿ. ಅಮ್ಮ ಯಾವಾಗ ಬರುತ್ತೆ? ಈಗಲೇ ಬರುತ್ತೆ. ಅಯ್ಯೋ ಹೇಳಮ್ಮ, ಯಾವಾಗ ಬರುತ್ತೆ? ಹೇಳಿದ್ನಲ್ಲ ಈಗ್ಲೇ ಬರುತ್ತೆ ಅಂತ. ನೋಡು ಬಂತು ಬಾವಿ. ಅಯ್ಯೋ ಬಾವಿ ಅಲ್ಲ ಅಮ್ಮ, ನಮ್ಮ ಮನೆ ನಲ್ಲಿ ನೀರ್ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ದೀನಿ. ನಲ್ಲಿ ನೀರ? ಅಯ್ಯೋ ಪುಟ್ಟಿ, ಆದಷ್ಟು ಬೇಗ ಬಂದ್ಬಿಡುತ್ತೆ. ಜಲಜೀವನ ಮಿಷನ್ ಬಂದಾಗಿದೆ. ನಾವು 1 ಹೆಜ್ಜೆ ಮುಂದೆ ಇಟ್ರೆ ಸಾಕು, ಸರ್ಕಾರ 10 ಹೆಜ್ಜೆ ಮುಂದೆ ಇಡುತ್ತೆ. ಜನ ನಿಮ್ ಬಾಯಿಗೆ ತುಪ್ಪ ಸಕ್ಕರೆ ಹಾಕ್ಬೇಕು. ತುಪ್ಪ ಸಕ್ಕರೆ ಅಲ್ಲ ಅಮ್ಮ, ಸ್ವಚ್ಛ ಜಲ. 2024 ಒಳಗೆ ದೇಶದ 19 ಕೋಟಿ ಮನೆಗಳಿಗೆ ತಲುಪಲಿದೆ ಕುಡಿಯುವ ಶುದ್ಧ ನೀರು. ಇನ್ನಾಗಲಿದೆ ಹರ್ ಘರ್ ಜಲ್, ಜಲ್ ಜೀವನ್ ಮಿಷನ್, ಜಲಶಕ್ತಿ ಸಚಿವಾಲಯ, ಭಾರತ ಸರ್ಕಾರ. ಬೆಳಿಗ್ಗೆ ಎಲ್ಲಿಗೆ ಹೋಗ್ತೀಯಾ? ಓ ಅದ, ವಾರಕ್ಕೊಮ್ಮೆ ನಮ್ಮ ಕ್ಷೇಮ ಕೇಂದ್ರದಲ್ಲಿ ಯೋಗಾಭ್ಯಾಸ ಹೇಳ್ಕೊಡ್ತಾರೆ. ಅದ್ಯಾವ್ದಪ್ಪ ಕ್ಷೇಮ ಕೇಂದ್ರ ಅಂದ್ರೆ? ನಮ್ಮ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳೆಲ್ಲ ನಗರ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಾಗಿ ಕೆಲಸ ಮಾಡ್ತಾ ಇದಾವೆ. ನಮ್ ಸಿಟಿ ಬ್ಯುಸಿ ಲೈಫ್ ನಿಂದ ಎಲ್ರಿಗೂ ಬಿಪಿ, ಶುಗರ್, ಮೆಂಟಲ್ ಟೆನ್ಷನ್ ಹೆಚ್ಚಾಗ್ತಾ ಇರೋದ್ರಿಂದ ಯೋಗಾಭ್ಯಾಸ ಮಾಡಿದ್ರೆ ಇವೆಲ್ಲ ಕಡಿಮೆ ಆಗ್ತವೆ. ಯೋಗ ಕ್ಲಾಸ್ ಉಚಿತ. ಹಾಗಾದ್ರೆ ನಾನು ನಿನ್ ಜೊತೆ ಬರ್ತೀನಿ. ಹಾಗಾದ್ರೆ ಒಟ್ಟಿಗೆ ಹೋಗೋಣ. ಎಲ್ರಿಗೂ ಆರೋಗ್ಯ, ಎಲ್ಲರಿಗೂ ಆರೋಗ್ಯ. ಹೆಚ್ಚಿನ ಮಾಹಿತಿಗೆ ಹತ್ತಿರ